ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:18. ಆತ್ಮೀಯ ಕೇಳುಗ ಬಂಧುಗಳಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ನಮಸ್ಕಾರ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಕೋಳಿ ಮಾಂಸದ ಪೌಷ್ಟಿಕತೆ ಮತ್ತು ವಿವಿಧ ತಿನಿಸು ತಯಾರಿಕೆ ಕುರಿತು ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ನದೀಮ್ ಫೈರೋಜ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಸಂದರ್ಶನ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಕನಿಷ್ಠ 1-2 ಜಾಮೀನು ರಹಿತ ಕಠಿಣ ಜೈಲು ಶಿಕ್ಷೆ ಅಥವಾ 1 ರೂಪಾಯಿ ದಂಡ ಇಲ್ಲವೇ ಮಹಿಳೆಯರನ್ನು ಒಳಗೊಂಡಂತೆ ಎರಡೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಬಾಲ್ಯ ವಿವಾಹ ಕಂಡುಬಂದಲ್ಲಿ ಹತ್ತಿರದ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಾದ ಅಂಗನವಾಡಿ ಮೇಲ್ವಿಚಾರಕಿಯರು, ಮುಖ್ಯೋಪಾಧ್ಯಾಯರು, ಗ್ರಾಮ ಲೆಕ್ಕಿಗರು, ಪಿಡಿಒ, ಸಿಡಿಪಿಒ, ಬಿಇಒ, ವೈದ್ಯಾಧಿಕಾರಿ, ತಹಶೀಲ್ದಾರರು ಇಲ್ಲವೇ ಪೊಲೀಸ್ ಇಲಾಖೆಯ ಯಾವುದೇ ಅಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು ಮುಂದೆ ಕೇಳಿ, ಕೋಳಿ ಮಾಂಸದ ಪೌಷ್ಟಿಕತೆ ಮತ್ತು ವಿವಿಧ ತಿನಿಸು ತಯಾರಿಕೆ ಕುರಿತು ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ನದೀಮ್ ಫೈರೋಜ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ನದೀಮ್ ಫೈರೋಜ್ ಅವರೇ. ನಮಸ್ಕಾರ. ಕೋಳಿ ಸಾಕಾಣಿಕೆಯನ್ನು ನಾವು ಬಹಳ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕೋಳಿ ಸಾಕಾಣಿಕೆ ಜೊತೆಗೇನೆ ನಾವು ಕೋಳಿ ಮಾಂಸವನ್ನು ಬಳಸ್ಕೊಳ್ತಾ ಇದ್ದೀವಿ, ಕೋಳಿ ಮೊಟ್ಟೆಯನ್ನು ಕೂಡ ಬಳಸ್ಕೊಳ್ತಾ ಇದ್ದೀವಿ. ತಾವಿವತ್ತು ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಕೋಳಿ ಮಾಂಸದಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ಈ ಕೋಳಿ ಮಾಂಸವನ್ನು ಬಳಸ್ಕೊಂಡು ನಾವು ಮನೆ ಮಟ್ಟದಲ್ಲಿ ಯಾವ್ಯಾವ ತಿನಿಸುಗಳನ್ನು, ಪದಾರ್ಥಗಳನ್ನು ತಯಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಕೋಳಿ ಮಾಂಸದ ಪೌಷ್ಟಿಕತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಕೋಳಿ ಮಾಂಸ ಯಾವುದೇ ಬೇರೆ ಮಾಂಸಗಳ ಥರನೇ ಇದರಲ್ಲಿ ತುಂಬಾ ಪೌಷ್ಟಿಕಾಂಶಗಳಿದೆ. ಇದರಲ್ಲಿ ನಾವು ಹೇಳಬೇಕಾದ್ರೆ ವೈಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಬಟ್ ಇದರಲ್ಲಿ ತುಂಬಾ ಮುಖ್ಯವಾದಂಥದ್ದು ಈ ಪ್ರೋಟೀನ್. ಈ ಪ್ರೋಟೀನ್ 20% ಇದೆ. ಸೊ ಇದು ಬೇರೆ ಯಾವುದೇ ಒಂದು ನಾವು ತಗೊಳ್ಳೋ ಪದಾರ್ಥಗಳಲ್ಲಿ ಈ ಅಂಶ ಅಷ್ಟು ಜಾಸ್ತಿ ಇರಲ್ಲ. ಎರಡನೇದು, ಈ ಕೋಳಿ ಮಾಂಸದಲ್ಲಿ ಏನಾಗುತ್ತೆ, ಈ ಇತ್ತೀಚೆಗೆ ನಾವು ಬ್ರಾಯ್ಲರ್ ಕೋಳಿನೇ ನಾವು ನೋಡ್ತಾ ಇರೋದು, ನಾವು ಬಳಸ್ತಾ ಇರೋದು. ಅದರಲ್ಲಿ ಏನಾಗ್ತಾ ಇದೆ, ಒಂದು ಕಾಲದಲ್ಲಿ ಈ ಕೋಳಿ ಅಡುಗೆ ಮಾಡೋದಂದರೆ ಯಾವುದೋ ಒಂದು ಹಬ್ಬಕ್ಕೆ, ಯಾವುದೋ ಒಂದು ಅಪರೂಪಕ್ಕೆ ಅತಿಸೀಮಿತವಾಗಿತ್ತು. ಇತ್ತೀಚೆಗೆ ಏನಾಗಿದೆ, ತರಕಾರಿ ತಗೊಳ್ಳೋದ್ರಿಂದನೂ ನಾವು ಬ್ರಾಯ್ಲರ್ ಕೋಳಿ ತಗೋಬೇಕು ಅಂತ ಆಗುತ್ತೆ. ಯಾಕಂದರೆ ಒಂದು, ಅದರ ರುಚಿ, ಎರಡನೇದು ಅದರಲ್ಲಿರೋ ಪೌಷ್ಟಿಕಾಂಶಗಳು. ಈ 20% ನಾನು ಹೇಳಿದ್ನಲ್ಲ ಪ್ರೋಟೀನ್, ಅದಕ್ಕಾಗೇ ನಾವು ಈ ಕೋಳಿ ಮಾಂಸವನ್ನು ಬಳಸಬೇಕಾಗಿದೆ. ಇದು ಏನಾಗುತ್ತೆ, ಸಣ್ಣ ಮಕ್ಕಳಿಗೆ ಮತ್ತು ಯುವಕರಿಗೆ, ಈ ಬಾಣಂತಿಯರಿಗೆ, ಹಾಲು ಕುಡಿಸ್ತಾ ಇರುವಂತಹ ತಾಯಿಗಳಿಗೆ, ಇವರಿಗೆಲ್ಲ ತುಂಬಾನೇ ಬೇಕಾಗಿರೋ ಒಂದು ಅಂಶ. ಅಂದ್ರೆ ಚಿಕ್ಕ ಮಕ್ಕಳಿಗೆ ಮುಖ್ಯವಾಗಿ ಬೆಳವಣಿಗೆಗೆ ಈ ಪ್ರೋಟೀನ್ ಅಂಶ ಬೇಕೇ ಬೇಕು. ಸುಮ್ಮನೆ ಬೇಕಲ್ಲ, ಬೇಕೇ ಬೇಕು. ಅದರಿಂದ ನಾವು ಅದನ್ನ ನಾವು ದಿನನಿತ್ಯ ಆದಷ್ಟು ಮಟ್ಟಕ್ಕೆ ನಾವು ಇದನ್ನ ಬಳಸಬೇಕಾಗತ್ತೆ. ಮತ್ತೆ ಈ ವಯಸ್ಸಾದವರು ಕೂಡ ಈ ಪ್ರೋಟೀನ್ ಅವಶ್ಯಕತೆ ಇದ್ದೇ ಇರುತ್ತೆ. ಹೌದು, ವಯಸ್ಸಾದವ್ರಿಗೆ ಏನಾಗುತ್ತೆ, ಈಗ ನಮ್ಮ ದೇಹದಲ್ಲಿ ಎಷ್ಟೇ ಭಾಗಗಳು ಏನು ಅದು ಬೆಳೀತಾನೆ ಇರ್ತದೆ. ಹೆಂಗೆ, ನಮ್ಮ ಕೂದಲಾಗಲಿ ಅಥವಾ ನಮ್ಮ ಉಗುರಾಗಲಿ, ಈ ಥರ ನಮ್ಮ ದೇಹದಲ್ಲಿ ಏನೇನು ಬೇರೆ ಬೇರೆ ಇದೆಯೋ ಎಲ್ಲ ಒಂದು ಕಡೆ ಸಾಯ್ತಾ ಇರ್ತದೆ, ಇನ್ನೊಂದು ಕಡೆ ಬೆಳೀತಾ ಇರ್ತದೆ. ಅದಕ್ಕಾಗಿ ಬೇಕಾಗಿರೋದು, ತುಂಬನೇ ಬೇಕಾಗಿರೋದು ಅಂಶ ಈ ಪ್ರೋಟೀನ್. ಅದರಿಂದ ತಗೋಬೇಕು. ಆದರೆ ಈ ನಾವು ಈ ಪ್ರೋಟೀನ್ ತಗೊಂಡಾಗ, ಈ ಪ್ರಾಣಿ ಆಹಾರಗಳಿಂದ ತಗೊಂಡಾಗ ಏನಾಗುತ್ತೆ, ಈ ಪ್ರೋಟೀನ್ ಜೊತೆಗೆ ಕೊಬ್ಬಿನ ಅಂಶನೂ ಬರುತ್ತೆ. ಕೊಬ್ಬಿನ ಅಂಶ ತಿನ್ನೋಕ್ಕೆ ತುಂಬ ರುಚಿಯಾಗಿರೋದ್ರಿಂದ ನಾವು ಆ ಪ್ರೋಟೀನ್ ಜೊತೆಗೆ ಮಾಂಸದಲ್ಲಿ ನಾವು ಕೊಬ್ಬಿನ ಅಂಶ ತಗೊಂಡಾಗ ಏನಾಗುತ್ತೆ, ಅದು ನಮಗೆ ಕೆಟ್ಟದಾಗಿರ್ಬೋದು. ಆದರೆ ನಾವು ಆ ಕೊಬ್ಬಿನ ಅಂಶ ಬಿಟ್ಟು ನಾವು ಈ ಮಾಂಸವನ್ನು ಬಳಸೋದು ತುಂಬಾ ಮುಖ್ಯ. ಅದು ಮತ್ತೆ ಕೊಬ್ಬಿನ ಅಂಶನೂ ಕೂಡ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. ಇರುತ್ತೆ, ಈ ಬ್ರಾಯ್ಲರ್ ಕೋಳಿಯಲ್ಲಿ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಇದು ಬಹುಶಃ 35-40 ದಿನವೇ ಇದು ಬೆಳೆದಿರೋದು. ಅದರಲ್ಲಿ ವಯಸ್ಸಾದ ಆದಮೇಲೇ ಈ ಕೊಬ್ಬಿನಾಂಶ ಸೇರೋದು. ಇದರಲ್ಲಿ ಏನಾಗುತ್ತೆ, ಬ್ರಾಯ್ಲರ್ ಕೋಳಿಯಲ್ಲಿ ಮಾಂಸದಲ್ಲಿ ಯಾವುದೂ ಒಂದು ಕೊಬ್ಬಿನಾಂಶ ಇರಲ್ಲ. ಇದು ಎಲ್ಲಿರುತ್ತೆ ಅಂದರೆ ಚರ್ಮದಲ್ಲಿ ಇರುತ್ತೆ. ಸೊ ಚರ್ಮ ತೆಗೆದ್ರೆ ಇದರಲ್ಲಿ ಮಾಂಸನೇ ಇರೋದು, ಈ ಕೊಬ್ಬಿನಾಂಶ ತುಂಬನೇ ಕಡಿಮೆ ಇರುತ್ತೆ. ಮುಖ್ಯವಾಗಿ ಈಗ ಸಸಾರಜನಕ ಅಥವಾ ಪ್ರೋಟೀನ್ ಅಂದ್ರೆ ಅಮೈನೋ ಆಮ್ಲಗಳು ಬಹಳ ಮುಖ್ಯವಾಗ್ತವೆ. ಅಮೈನೋ ಆಮ್ಲಗಳು ಇದರಲ್ಲಿ ಅಂತ ಉತ್ತಮವಾದಂತಹ ಅಮೈನೋ ಆಮ್ಲಗಳು ಯಾವ್ಯಾವ ಇದಾವೆ ಅಂತಾರೆ? ಇದರಲ್ಲಿ ಈ ಅಮೈನೋ ಆಮ್ಲಗಳಲ್ಲಿ ಏನಾಗುತ್ತೆ, ಕೆಲವು ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತವೆ, ಕೆಲವು ನಾವು ಆಹಾರದಲ್ಲಿ ಬಳಸಬೇಕಾಗತ್ತೆ. ಈಗ ನಮಗೆ ಯಾವ್ಯಾವ ಅಮೈನೋ ಆಮ್ಲಗಳು ಬೇಕೋ ಅವೆಲ್ಲ ಈ ಮೊಟ್ಟೆಯಲ್ಲಿ ಮತ್ತೆ ಮಾಂಸದಲ್ಲಿ, ಈ ಕೋಳಿ ಮಾಂಸದಲ್ಲಿ ಇದ್ದೇ ಇದೆ. ಸೊ ಅದರಿಂದ ನಾವು ಅದನ್ನು ಭೇದ ಭಾವ ಏನಿಲ್ಲ, ಎಲ್ಲ ನಮಗೆ ಎಷ್ಟು ಪರಿಣಾಮದಲ್ಲಿ ಬೇಕೋ, ಯಾವ ರೀತಿಯಲ್ಲಿ ಬೇಕೋ, ಅದೇ ರೀತಿಯಲ್ಲಿ ಅದೇ ಪರಿಣಾಮದಲ್ಲಿ ಈ ಇದರಲ್ಲಿ ನಮಗೆ ದೊರೆಯುತ್ತದೆ. ಮತ್ತೆ ಈ ಕೋಳಿ ಮಾಂಸವನ್ನು ತಿಂದರೆ ಈ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುತ್ತೆ ಅಂತಲೂ ನಾವು ಕೇಳ್ತಾ ಇರ್ತೀವಿ. ನಿಜನೇ ಇದು? ಕೊಲೆಸ್ಟ್ರಾಲ್ ಇರೋದು ಅದು ಕೊಬ್ಬು ಜೊತೆಗೆ. ನೀವು ತುಪ್ಪ ತಗೊಳ್ಳಿ ಅಥವಾ ನೀವು ಇನ್ನು ಬೇರೆ ಯಾವುದೇ ಆಯಿಲ್ ತಗೊಳ್ಳಿ, ಎಲ್ಲದರಲ್ಲೂ ಇರ್ತದೆ ಅದು. ಆದರೆ ಈ ಮಾಂಸದಲ್ಲಿರೋ ಕೊಬ್ಬಿನಂಶದಲ್ಲಿರೋ ಕೊಲೆಸ್ಟ್ರಾಲು ಅದು ಜಾಸ್ತಿ ತಗೋಬಾರ್ದು ಅಂತ ಹೇಳೋದು. ಈಗ ಬರೀ ನಾವು ಮಾಂಸ ಯಾವುದು ಕೊಬ್ಬು ರಹಿತ ಮಾಂಸ ತಗೊಂಡಾಗ ಆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಆ ಕೊಲೆಸ್ಟ್ರಾಲ್ ಚಿಂತೆ ನಮಗೆ ಬೇಕಾಗಿಲ್ಲ. ಮತ್ತೆ ಕೆಲವೊಂದು ರೋಗಗಳಿಗೂ ಕೂಡ ಇದು ಒಳ್ಳೆಯದು ಅಂತ ನಾವು ಕೇಳಿದ್ದೀವಿ. ಅಲ್ಲ, ರೋಗಗಳಲ್ಲಿ ಏನಾಗುತ್ತೆ, ರೋಗ ಯಾವಾಗಲಾದರೂ ಬಂದಾಗ ಏನಾಗುತ್ತೆ, ಅದನ್ನ ತಡೆಗಟ್ಟಿಕೊಳ್ಳೋಕ್ಕೆ ಈ ದೇಹದಿಂದ ತುಂಬಾ ಪ್ರಯತ್ನ ಆಗುತ್ತೆ. ಆದ ಪ್ರಯತ್ನ ಆಗೋದು ಆಂಟಿಬಾಡೀಸ್ ಪ್ರೊಡಕ್ಷನ್ ಆಗ್ತದೆ, ರೋಗ ನಿರೋಧಕ ಶಕ್ತಿ ಇದೆಯಲ್ಲ ಅದನ್ನ ಬೇಕಾಗಿದ್ರೆ ಅದು ಪ್ರೋಟೀನ್ ಬೇಕೇ ಬೇಕಾಗುತ್ತೆ. ಅದಕ್ಕಾಗಿ ನಾವು ಅದು ಪ್ರೋಟೀನ್ ತಗೋಬೇಕು. ಅದು ಈ ಅಮಿನಾಮ್ಲಗಳು ಎಲ್ಲ ಇರೋದ್ರಿಂದ ಈ ಒಂದು ಪ್ರಾಣಿ ಮೂಲಕ ಯಾವುದು ನಾವು ಆಹಾರ ತಗೊಂತೀವೋ ಅದರಲ್ಲಿ ಸಾಕಷ್ಟು ಮಟ್ಟ ನಮಗೆ ಅದರಲ್ಲಿ ಆದಾಯ ಸಿಗ್ತದೆ. ಅದರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಇದರಿಂದ ಬರುತ್ತದೆ. ಅಂದರೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಪ್ರತಿದಿನ ಎಷ್ಟು ಈ ಕೋಳಿ ಮಾಂಸದ ಅವಶ್ಯಕತೆ ಇದೆ ಅಂತ? ಆ ಕೋಳಿ ಮಾಂಸದ ಅವಶ್ಯಕತೆ ಅಂತ ಹೇಳೋದು ಅಷ್ಟು ಸಮಂಜಸಲ್ಲ ಅಂತ, ಅದು ಸರಿ ಹೋಗಲ್ಲ. ನಾನು ಬೇರೆ ರೀತಿಯಲ್ಲಿ ಹೇಳ್ತೀನಿ. ನಮ್ಮ ಒಂದು ಬಾಡಿ ವೇಟ್ ಇರುತ್ತೆ, ನಮ್ಮ ತೂಕ ಏನಿದೆ, ನಮ್ಮ ದೇಹ ತೂಕ ಎಷ್ಟಿದೆಯೋ ಅದು ಕೆಜಿಗಳಲ್ಲಿ ಹೇಳ್ತೀವಿ. ನಮ್ಮ ದೇಹ ತೂಕ 50-80 ಕೆಜಿ ಇರ್ಬೋದು. ಸೊ 50 ಇರಲಿ 80 ಇರಲಿ ಅದು ಕೆಜಿಗಳಲ್ಲಿ ಎಷ್ಟು ಹೇಳ್ತೀವೋ ಅಷ್ಟೇ ಗ್ರಾಮ್ಗಳು ನಮಗೆ ಪ್ರೋಟೀನ್ ಬೇಕಾಗುತ್ತೆ. ಅಂದ್ರೆ ಒಬ್ಬರ ದೇಹ ತೂಕ 50 ಕೆಜಿ ಇದ್ರೆ 50 ಗ್ರಾಮ್ ಬೇಕಾಗುತ್ತೆ. 50 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ ಪ್ರತಿದಿನ. ಪ್ರತಿದಿನ ಬೇಕಾಗುತ್ತೆ. ಈಗ ಅದರಲ್ಲಿ ಏನ್ ಮಾಡಬೇಕು, ಯಾರು ಜಾಸ್ತಿ ತೂಕ ಇದ್ದಾರೋ ಅವರು ತೂಕ ಕಡಿಮೆ ಮಾಡಬೇಕಂದಾಗಲೂ ಅವರು ಬೇರೆದೆಲ್ಲ ಬಿಡ್ಬೋದು. ಏನು, ಈ ಗೋಧಿ ಬಿಡ್ಬೋದು, ಅನ್ನ ಬಿಡ್ಬೋದು, ಬೇರೆ ಯಾವುದೋ ಈ ಪದಾರ್ಥಗಳು ಬಿಡ್ಬೋದು, ಯಾವುದು ಯಾವುದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದೆಯೋ ಅದೆಲ್ಲ ಬಿಡ್ಬೋದು. ಆದರೆ ಅವರು ಯಾರು ಯಾವುದು ಬಿಡಬಾರ್ದು ಅಂದರೆ ಬರೀ ಪ್ರೋಟೀನ್ ಇರೋದು ಅದು ಬಿಡಬಾರ್ದು. ಅದು ಬಿಟ್ಟರೆ ಏನಾಗುತ್ತೆ, ದೇಹ ಏನು ಅಲ್ಲಿ ದೇಹದಲ್ಲಿರೋ ಕೊಬ್ಬಿನ ಅಂಶ ಹೋಗಲ್ಲ, ದೇಹದಲ್ಲಿ ಏನೇನು ಕಂಡುಗಳಿದೆಯೋ ಅದೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಅದು ಬೇಕಾಗುತ್ತೆ. ಈಗ ಹಾಲು ಕುಡಿಸೋ ತಾಯಿ ಅವಳಿಗೆ ಒಳ್ಳೆ ಪ್ರೋಟೀನ್ ಆಹಾರ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಅವಳ ಬಾಡಿ ಕಂಡೀಷನ್ ಎಲ್ಲ ಡೌನ್ ಆಗಿ ಇದಾಗ್ಬಿಡುತ್ತೆ. ಅದರಿಂದ ನಾವೇನು ಮಾಡಬೇಕು, ಯಾವುದೇ ಒಂದು ಇದರಲ್ಲಿ ಆ ಪ್ರೋಟೀನ್ ಬೇಕು. ಆ ಪ್ರೋಟೀನಲ್ಲಿ ಯಾವುದಪ್ಪ ಒಳ್ಳೆಯದು ಅಂತ ಹೇಳಿದಾಗ, ಈ ಪ್ರಾಣಿ ಮೂಲಕ ಯಾವ ಆಹಾರ ಇದೆಯೋ ಅದರಲ್ಲೇ ಪ್ರೋಟೀನ್ ಚೆನ್ನಾಗಿರೋದು. ಯಾವುದು ನಾನು ಹೇಳ್ದ ಮೊದಲೇ ಹೇಳ್ದಂಗೆ, ಈ ಅಮಿನ ಅಮಿಲಗಳು ಯಾವುದು ನಮ್ಮ ದೇಹಕ್ಕೆ ಯಾವುದು ಬೇಕೋ ಅದು ಅವರಲ್ಲೇ ಇರೋದು. ಅದರಿಂದ ನಾವು ಅದನ್ನು ಬಳಸ್ಕೊಬೇಕು. ಒಂದು ಎರಡನೇದೇನಾಗುತ್ತೆ, ಈಗ ಬೇರೆ ನಮ್ಮ ವಸ್ತುಗಳು ಯಾವುದು, ನಾವು ಬೇಳೆಗಳು ತಗೋತೀವಿ, ಹಾಲು ತಗೋತೀವಿ, ಹಾಲು ಪದಾರ್ಥಗಳು ತಗೋತೀವಿ, ಇದರಲ್ಲಿ ಏನಾಗುತ್ತೆ, ಅದರಲ್ಲೂ ಪ್ರೋಟೀನ್ ಇರುತ್ತೆ. ಆದರೆ ಆ ಪ್ರೋಟೀನ್ ಎಷ್ಟಿದೆ ಅಂತ ನಾವು ನೋಡಬೇಕಾಗತ್ತೆ. ಈಗ ಹಾಲಲ್ಲಿ ಪ್ರೋಟೀನ್ ಇದೆ, ಅದರಲ್ಲಿ 3.5-4% ಪ್ರೋಟೀನ್ ಇರ್ಬೋದು. ಅದೇ ಮಾಂಸದಲ್ಲಿ ತಗೊಂಡಾಗ 20% ಇರುತ್ತೆ. ಅಂದರೆ ಏನು, ನಾವು 100 ಗ್ರಾಮ್ ಮಾಂಸ ತಗೊಂಡಾಗ 20 ಗ್ರಾಮ್ ನಮಗೆ ಪ್ರೋಟೀನ್ ಆಗುತ್ತೆ. ಅದರಿಂದ ಏನು, ಪ್ರೋಟೀನ್ದು ಎಷ್ಟು ಕ್ವಾಲಿಟಿ ಬೇಕೋ, ಅಂದರೆ ಕ್ವಾಲಿಟಿ ಅಂದರೆ ಏನು, ಎಷ್ಟು ಅಮಿನಗಳು ಬೇಕೋ ಆ ದೃಷ್ಟಿಯಿಂದ ಒಂದು ಕಡೆ. ಎರಡನೇದು, ಈ ಪರಿಣಾಮದಲ್ಲಿ 20% ಪ್ರೋಟೀನ್ ಇರೋದ್ರಿಂದ ಈ ನಾವು ಮಾಂಸ ತಗೊಳ್ಳೋದು ಉತ್ತಮ. ಅದರಲ್ಲಿ ಆ ಮಾಂಸಗಳಲ್ಲಿ ಕೋಳಿ ಮಾಂಸ ತುಂಬಾ ಉತ್ತಮ, ಯಾಕಂದರೆ ಅದು ಸಾಕಷ್ಟು ಈ ಕೊಬ್ಬು ರಹಿತ ಮಾಂಸ. ಅದರಿಂದ ನಾವು ಕೋಳಿ ಮಾಂಸ ತಗೊಳ್ಳೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಈಗ 3 ರೀತಿಯ ಕೋಳಿಗಳನ್ನು ನಾವು ಕಾಣ್ತೇವೆ. ಒಂದು ಮಾಂಸದ ಕೋಳಿ, ಇನ್ನೊಂದು ಈ ಮೊಟ್ಟೆ ಕೋಳಿಗಳು ಮೊಟ್ಟೆ ಇಟ್ಟ ಮೇಲೆ ಅದನ್ನು ಮಾಂಸಕ್ಕಾಗಿ ಬಳಸ್ಕೊಡ್ತಾರೆ ಅದು, ಮತ್ತು ನಾಟಿ ಕೋಳಿ. ಯಾವ ಕೋಳಿ ಮಾಂಸ ಒಳ್ಳೆಯದು ಅಂತಾರೆ ಇದರಲ್ಲಿ? ಈಗ ಕೋಳಿ ಮಾಂಸ ಅಂತ ಹೇಳಿದಾಗ, ಮಾಂಸದಲ್ಲಿ ನಾವು ಬೇರೆದೆಲ್ಲ ಮಾಂಸಗಳ ಬಗ್ಗೆ ನಾವು ಮಾತಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಮಾಂಸ ಇಷ್ಟ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಒಂದು ಅಪೇಕ್ಷೆ ಇರುತ್ತದೆ. ಕೆಲವು ಏನು ಮಾಡ್ತಾರೆ, ಕೆಲವರು ತುಂಬಾ ಅಗಿಬೇಕು ಅಂತ ಒಂದು ಆಸೆ ಇರ್ತದೆ. ಹೌದು, ಅವ್ರು ಏನು ಮಾಡ್ತಾರೆ, ಅಗಿಯುವಂಥ ಮಾಂಸ ತಿಂತಾರೆ. ಈಗ ನೀವು ಬರೀ 3 ಕೋಳಿ ಬಗ್ಗೆ ಹೇಳ್ತಾ ಇದ್ದೀರ. ಈಗ ಟರ್ಕಿ ಅಂತ ಎಲ್ಲ ಆಚೆ ಸಿಗ್ತದೆ. ಟರ್ಕಿ, ಹೌದು. ಆ ಟರ್ಕಿ ಹೆಂಗಿರ್ತದೆ, ತುಂಬಾ ಗಟ್ಟಿಯಾಗಿರ್ತದೆ ಮಾಂಸ, ಅದು ದನ ಮಾಂಸ ತಿಂದಂಗೆ ಆಗುತ್ತೆ. ಈ ಹೊರದೇಶದವರು ಯಾರು ದನದ ಮಾಂಸ ತಿಂದಿದಾರೋ ಅಲ್ಲಿ ಕೋಳಿಯಿಂದ ಟರ್ಕಿ ಮಾಂಸ ತುಂಬಾ ಪಾಪ್ಯುಲರ್. ಅದೇ ಥರ ಇಲ್ಲಿ ಏನಾಗುತ್ತೆ, ಇಲ್ಲಿ ಯಾರು ಈಗ ನಮ್ಮ ದೇಶದಲ್ಲಿ ಈ ಕೋಳಿ ಮಾಂಸ ಮೊದಲು ಎಷ್ಟಿತ್ತು, ಸರಾಸರಿ ಒಬ್ಬನಿಗೆ 200 ಗ್ರಾಮ್ ಅಷ್ಟೇ ಸಿಗ್ತಾ ಇದ್ದಿದ್ದು, ಈಗ ನಾವು 2 ಕೆಜಿಯಿಂದ ಜಾಸ್ತಿ ಬರ್ತಾ ಇದೆ ಒಬ್ಬರಿಗೆ. ಅಂದರೆ ಏನು, ತುಂಬಾ ಜನ ಯಾರು ಮಾಂಸ ತಿಂತಾ ಇರಲಿಲ್ವೋ ಅವ್ರು ಇವಾಗ ಮಾಂಸ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ, ಈ ತರಕಾರಿ ಇದ್ದಂಗೆ ಕೋಳಿ ಮಾಂಸ ಇರೋದ್ರಿಂದ ಅವರಿಗೆ ಈ ಕಡೆ ಬರೋಕ್ಕೆ ಅವ್ರಿಗೆ ತುಂಬ ಅನುಕೂಲವಾಯಿತು. ಹಾಗಾಗಿ ಏನಾಗುತ್ತೆ, ಈ ಕೋಳಿ ಮಾಂಸದಲ್ಲಿ ಈ ಮಾಂಸ ಯಾವುದು, ಈ ಬ್ರಾಯ್ಲರ್ ಕೋಳಿ 35-40 ದಿನ ಸಾಕಿರೋದು ಅಷ್ಟೇ ಅದು. ಅದರಿಂದ ತುಂಬ ಎಳೆ ಮಾಂಸ, ಅದು ತುಂಬಾ ಮೃತವಾಗಿರುತ್ತೆ, ಏನೋ ಒಂದು ತರಕಾರಿ ತಿಂದಂಗಿರುತ್ತೆ. ಅದೇ ಈ ಕೋಳಿ, ಯಾವ ಕೋಳಿ ಮೊಟ್ಟೆ ಇಟ್ಟು ಆಮೇಲೆ ಅದು ಮಾಂಸಕ್ಕಾಗಿ ಬಳಸುವಂತ ಬಳಸ್ತಾರಲ್ಲ, ಅದರದ್ದು ವಯಸ್ಸು ಬಂದು 1.5 ವರ್ಷ ಇರುತ್ತೆ. ಅದು ಹೆಂಗೆ ಅದನ್ನ ಬಳಸಿರ್ತಾರಂದ್ರೆ, ಅದು ಎಷ್ಟು ತಿಂತದೋ ಅಷ್ಟು ಮೊಟ್ಟೆ ಕೊಡಬೇಕಾಗತ್ತೆ ಅದು. ಅದರಿಂದ ಆ ಬಾಡಿ ಸೈಜ್ ಏನು, ದೇಹ ತುಂಬಾನೇ ಚಿಕ್ಕದಾಗಿರ್ತದೆ, 1.5 ಕೆಜಿ ಇರ್ತದೆ ಅಷ್ಟೇ, ಕಡಿಮೆ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಅದು 1.5 ವರ್ಷ ಇರೋದ್ರಿಂದ ಅದರದ್ದು ಬೋನ್ಸ್ ಎಲ್ಲ, ಯಾವುದು ಮೂಳೆಗಳೆಲ್ಲ ತುಂಬಾ ಗಟ್ಟಿಯಾಗಿರ್ತದೆ. ಮಾಂಸದ ತುಂಬಾನೇ ಕಡಿಮೆ ಇರುತ್ತೆ, ಮಾಂಸ ಇರೋದೇ ತುಂಬ ಕಡಿಮೆ. ಎರಡನೇದು, ಮಾಂಸ ತುಂಬಾ ಗಟ್ಟಿಯಾಗಿರುತ್ತೆ, ಅದು ತುಂಬ ಅಗಿಬೇಕಾಗತ್ತೆ. ಈ ಬ್ರಾಯ್ಲರ್ ಕೋಳಿ ತಿಂದು ಪಡೋ ಆನಂದ, ಈ ಲೇಯರ್ ಕಲ್ಸ್ ಅಂತ ಹೇಳ್ತೀವಿ ನಾವು, ಅದರಲ್ಲಿ ನಾವು ಪಡೆಯಕ್ಕೆ ಸಾಧ್ಯ ಇಲ್ಲ. ಅದೇ ತರ ಮೂರನೇದು ಏನ್ ಬರುತ್ತೆ, ನಾಟಿ ಕೋಳಿ ಬರುತ್ತೆ. ನಾಟಿ ಕೋಳಿಲಿ ಏನಾಗುತ್ತೆ, ಆ ಹಳೆ ಕಾಲದಿಂದ ನಾವು ತಿಂದು ಅಭ್ಯಾಸ ಆಗಿರೋದ್ರಿಂದ ಅದರಲ್ಲಿ ಏನಾಗುತ್ತೆ, ಅದರಲ್ಲೂ ಏನಾಗುತ್ತೆ, ಒಂಚೂರು ನಾವು ಅಗಿಯೋ ಒಂದು ಅವಕಾಶ ಇರ್ತದೆ. ಈ ಬ್ರಾಯ್ಲರ್ ಕೋಳಿಯಲ್ಲಿ ಅಗಿಯೋ ಅವಕಾಶ ಇರಲ್ಲ, ಅದರಲ್ಲಿ ಸ್ವಲ್ಪ ಅಗಿಯೋ ಅವಕಾಶ ಇರುತ್ತೆ. ಅದರಿಂದ ಯಾರಿಗೆ ಯಾವ ಥರ ಬೇಕಾಗುತ್ತೋ ಅವ್ರವ್ರಿಗೆ ಆ ಥರ ಒಂದು ರುಚಿ ಸಿಗ್ತದೆ. ಆದರೆ ಈಗ ಪೌಷ್ಟಿಕಾಂಶಗಳ ಬಗ್ಗೆ ನಾವು ನೋಡಿದಾಗ, ಇದಕ್ಕೂ ಈ ನಾಟಿ ಕೋಳಿಗೂ ಈ ಬ್ರಾಯ್ಲರ್ ಕೋಳಿಗೂ ಏನು ಅಂಥ ವ್ಯತ್ಯಾಸ ಕಂಡು ಬಂದಿಲ್ಲ. ಎಲ್ಲ ಪೌಷ್ಟಿಕಾಂಶ ದೃಷ್ಟಿಯಿಂದ ಅಂತ ಏನು ಅದರಲ್ಲಿ ಭೇದಭಾವಗಳು ಯಾವ್ದ್ರ ಇಲ್ಲ ಅದ್ರ ಎರಡು ಮಧ್ಯ. ಇನ್ನು ಕೋಳಿ ಮಾಂಸ ಸ್ವಲ್ಪ ಉಷ್ಣ ಅಂತಾರೆ, ಇದು ನಿಜನೇ? ನನ್ನ ಅನಿಸಿಕೆ ಏನಂದರೆ, ಈ ಉಷ್ಣ ಅಂದಾಗ ಏನೋ ಒಂದು ಈ ನಮ್ಮ ದೇಹದಲ್ಲಿ ಏನೋ ಒಂದು ಬದಲಾವಣೆ ಅಂದರೆ ಏನು, ನಮ್ಮ ಜೀರ್ಣಶಕ್ತಿ ಅದರಲ್ಲಿ ಸ್ವಲ್ಪ ಮುಂದೆ ಹಿಂದೆ ಹೋಗ್ಬೋದು. ಈಗ ನಮಗೇನಾಗುತ್ತೆ, ನಾವು ತರಕಾರಿಗಳು ತಿಂದು ಸಾಕಷ್ಟು ಫೈಬರ್ ತಿಂದಿರ್ತೀವಿ, ಅದರಿಂದ ಏನಾಗುತ್ತೆ, ನಮ್ಮ ಡೈಜೆಷನ್ ಏನಂದರೆ ನಮ್ಮ ಜೀರ್ಣಶಕ್ತಿ ಬೇರೆ ಥರ ಇರುತ್ತೆ. ಮಾಂಸ ತುಂಬ ಜಾಸ್ತಿ ತಿಂದಾಗ ನಮ್ಮ ಜೀರ್ಣಕ್ಕೆ ಸ್ವಲ್ಪ ಒತ್ತಡ ಆಗ್ಬೋದು. ಅದರಿಂದ ಏನಾಗುತ್ತೆ, ನಮ್ಮ ದಿನನಿತ್ಯ ನಮ್ಮ ಕಾರ್ಯಕ್ರಮಗಳು ಏನಿದೆ ಅದು ಸ್ವಲ್ಪ ಹಿಂದೆ ಮುಂದೆ ಹೋಗುತ್ತೆ, ಆವಾಗ ನಾವು ಅದು ಉಷ್ಣ ಅಂತೀವಿ. ಯಾವುದೇ ಒಂದು ಪದಾರ್ಥ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಯಾವಾಗ ಅದು ಅಮೃತ ಆದರೂ ಅದು ಲೆವೆಲ್ ದಾಟಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ, ಒಳ್ಳೇದಾಗಲ್ಲ ಅದು. ಇನ್ನು ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮಟ್ಟದಲ್ಲೇ ಕೋಳಿಗಳನ್ನು ಕೊಯ್ತಾರೆ, ಅದನ್ನು ಶುದ್ಧಪಡಿಸ್ಕೋಬೇಕಾಗತ್ತೆ. ಹೌದು, ಅಲ್ಲಿ ಏನೇನು ಅಂಶ ಗಮನಿಸ್ಬೇಕಾಗತ್ತೆ? ಈಗ ಮೊಟ್ಟ ಮೊದಲಾಗಿ ನಾನು ಹೇಳಕ್ಕೆ ಇಷ್ಟಪಡೋದು ಏನಂದರೆ, ಎಲ್ಲ ಸರಿಯಾಗಿ ಮಾಡ್ತಾರೆ, ಇದರಲ್ಲಿ ಏನೂ ಚೇಂಜ್ ಏನಿಲ್ಲ. ಆದರೆ ಒಂದು ಏನಂದರೆ, ಈ ನಾಟಿ ಕೋಳಿ ಮಾಡಿದಾಗ ನಾಟಿ ಕೋಳಿ ತುಂಬಾ ವಯಸ್ಸಾಗಿರುತ್ತೆ, ಅದು ಯಾವಾಗ ಮೊಟ್ಟೆ ಇಟ್ಟು ಕೊಟ್ಟು ಎಲ್ಲ ಬಂದು ಯಾವಾಗ ಬೇಕು ಮಾಡ್ತಾರೆ. ಆವಾಗ ಅದನ್ನು ಒಂದು ಪದ್ಧತಿ ಏನಿದೆ ಅಂದರೆ, ನೀರನ್ನು ಚೆನ್ನಾಗಿ ಕುದಿಸಿ ಈ ಇದನ್ನ ಕತ್ತು ಕುಯ್ದ ಮೇಲೆ, ಕೋಳಿ ಸತ್ತೋದ ಮೇಲೆ ಆ ಬಿಸಿ ಬಿಸಿ ನೀರು ಎಷ್ಟು ಬಿಸಿ ಇರ್ತದೆ ಕುದೀತಾ ಇರ್ತದೆ ಅದರಲ್ಲಿ ಹಾಕಿ ನಾವು ಮಾಡ್ತೀವಿ. ಅದು ಬೇಕಾಗಿಲ್ಲ. ಈ ಬ್ರಾಯ್ಲರ್ ನಾವು ಮಾಡಿದಾಗ ಏನು ಮಾಡಬೇಕು, ಅಷ್ಟು ಉಷ್ಣಾಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಕೋಳಿ ಮಾಂಸನೇ ಬೆಂದೋಗುತ್ತೆ, ಪುಕ್ಕ ಬರೋದು ಒಂದು ಕಡೆ ಇರಲಿ, ಚರ್ಮನೂ ಏನಾಗುತ್ತೆ ಬೆಂದೋಗುತ್ತೆ. ಆಮೇಲೆ ನಾವು ಪುಕ್ಕ ತೆಗೆಯುವಾಗ ಚರ್ಮ ಮಾಂಸ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ಅದರಿಂದ ನಾವೇನು ಮಾಡಬೇಕು, ನೀರನ್ನು ತುಂಬಾ ಕುದಿಸಬಾರ್ದು. ನಾವು ಟೀ ಮಾಡ್ತೀವಲ್ಲ, ಆ ಟೀ ಮಾಡೋ ಆ ಕಪ್ಪಲ್ಲಿ ಹಾಕಿರೋ ಟೀ ಎಷ್ಟು ಬಿಸಿ ಇರ್ತದೆ, ಅಷ್ಟು ಬಿಸಿ ನೀರಿದ್ರೆ ಸಾಕು. ಅಷ್ಟು ನೀರಲ್ಲಿ ನಾವು ಇದನ್ನು ನೆನೆಸಿ ಆಮೇಲೆ ಪುಕ್ಕ ತೆಗೆಯೋದು. ನೀರಲ್ಲಿ ನಾವು ಯಾಕೆ ಹಾಕ್ತೀವಿ ಅಂದರೆ, ಆ ಪುಕ್ಕಕ್ಕೂ ಆ ಚರ್ಮದಲ್ಲಿ ಇದು ಅಂಟ್ಕೊಂಡಿದೆಯಲ್ಲ, ಅದರಲ್ಲಿ ಏನಾಗುತ್ತೆ ಆ ಉಷ್ಣಾಂಶ ಏನು ಮಾಡ್ತದೆ, ಆ ಪುಕ್ಕ ಆಚೆ ಬರೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ತದೆ ಅಷ್ಟೇ ಹೊರತು ಬೇರೆ ನಮ್ಮದು ಅದರಲ್ಲಿ ಏನು ಐಡಿಯಾ ಇಲ್ಲ. ಅದರಿಂದ ನಾವೇನು ಮಾಡಬೇಕು, ನಾವು ಟೀ ಕುಡಿಯುವಾಗ ಎಷ್ಟು ಟೆಂಪ್ರೇಚರ್ ಇರ್ತದೋ, ಎಷ್ಟು ಉಷ್ಣಾಂಶ ಇರ್ತದೋ, ಅಷ್ಟು ನೀರು ಅಷ್ಟು ಕುದಿಸಿ ನಾವು ಬಿಸಿ ಮಾಡಿದ್ರೆ ಸಾಕು, ಅಷ್ಟರಲ್ಲಿ ಮಾಡಬೇಕು. ಒಂದು ಎರಡನೇದು ಏನು ಮಾಡಬೇಕು, ನಾವು ಇದರಲ್ಲಿ ನೀರಲ್ಲಿ ಹಾಕಿದಾಗ ಹೊಟ್ಟೆ ಕುಯ್ದು ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ಹಾಕಬಾರ್ದು. ಫಸ್ಟ್ ಕತ್ತು ಕುಯ್ದಿದ ತಕ್ಷಣ ಕೋಳಿ ಸತ್ತೋಗಿದೆಯಾ ಅಂತ ನಾವು ನಿರ್ಣಯ ಮಾಡಿ ಆಮೇಲೆ ತಕ್ಷಣವೇ ಅದನ್ನು ಆ ಬಿಸಿನೀರಲ್ಲಿ ಹಾಕಿ ತೆಗೆದ ಮೇಲೆ ನಾವೇನು ಪುಕ್ಕ ಎಲ್ಲ ತೆಗೆದುಬಿಟ್ಟು ಮೊದಲು ಏನು ಮಾಡಬೇಕು, ಆ ಪುಕ್ಕ ತೆಗೆದಾದ ಕೋಳಿನ ನಾವು ಚೆನ್ನಾಗಿ ನೀರಲ್ಲಿ ತೊಳೆದು ಬಿಡಬೇಕು. ಆ ತೊಳೆದಾದಮೇಲೆ ನಾವೇನು ಮಾಡಬೇಕು, ಹೊಟ್ಟೆ ಕ್ಲೀನ್ ಮಾಡಬೇಕು. ಹೊಟ್ಟೆ ಕ್ಲೀನ್ ಮಾಡಿದಾಗ ಏನು ಮಾಡಬೇಕು, ನಾವು ಆ ಹೊಟ್ಟೆಯಲ್ಲಿ ಕೈ ಹಾಕಿ ಅಲ್ಲಿ ಏನು ಕರಳುಗಳು ಏನೇನು ನಮ್ಮ ಕೈಗೆ ಸಿಗ್ತದೆ ಎಲ್ಲ ಚೆನ್ನಾಗಿ ಬಿಡಿಸಿ ನಾವೇನು ಮಾಡಬೇಕು, ಮೆತ್ತಗೆ ತೆಗಿಬೇಕು. ಹೆಂಗೆ ತೆಗಿಬೇಕು, ಒಳಗಡೆ ಯಾವುದೇ ಒಂದು ಅಂಶ ಅದು ಕಟ್ಟಾಗಬಾರ್ದು, ಒಡ್ಕೊಬಾರ್ದು. ಒಡೆದ್ರೆ ಏನಾಗುತ್ತೆ, ಒಳಗಡೆ ಎಲ್ಲ ಕಲರ್ ಆಗುತ್ತೆ. ಅದರಿಂದ ನಾವೇನು ಮಾಡಬೇಕು, ತುಂಬಾ ಸೂಕ್ಷ್ಮವಾಗಿ ನಾವು ಮೆತ್ತಗೆ ಅದನ್ನು ತೆಗಿಬೇಕು. ಅದು ನಾವೇ ಮನೆಯಲ್ಲಿ ಕೋಳಿ ಇಟ್ಟುಕೊಂಡು ಮಾಡಿದಾಗ ಏನು ಮಾಡಬೇಕು, ನಾವು ನಾಳೆ ಕೋಳಿ ಕಡಿಬೇಕು ಅಂತ ನಮ್ಮ ಒಂದು ಪ್ಲಾನ್ ಮಾಡಿದರೆ, ಇಚ್ಛೆ ಇದ್ದರೆ ಇವತ್ತೇ ಅದರದ್ದು ಆಹಾರ ಕಟ್ ಮಾಡಿಬಿಡಬೇಕು. ಆಹಾರ ಇದ್ರೆ ಏನಾಗುತ್ತೆ, ಕೊಡಬಾರ್ದು. ಆಹಾರ ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ, ಹೊಟ್ಟೆ ಒಳಗಡೆ ಇರೋ ಎಲ್ಲ ಮೆಟೀರಿಯಲ್ ಏನಾಗುತ್ತೆ, ತುಂಬಾ ಸಣ್ಣಕ್ಕಿರುತ್ತೆ, ನಾವು ತೆಗೆಯುವಾಗ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು ಏನಾಗುತ್ತೆ, ಯಾವುದು ಒಂದು ಕಟ್ಟಾಗಕ್ಕೆ ಏನು ಒಂದು ಅವಕಾಶ ಏನೂ ಇರಲ್ಲ. ಅದರಿಂದ ಅದು ಮಾಡಬೇಕು. ಇದಾದ್ಮೇಲೆ ಏನು ಮಾಡಬೇಕು, ನಾವು ಚೆನ್ನಾಗಿ ಅದನ್ನು ನೀರಲ್ಲೆಲ್ಲ ತೊಳೆದಾದ್ಮೇಲೆ ತಕ್ಷಣನೇ ಅದನ್ನು ಬಳಸಬಾರ್ದು. ಏನು ಮಾಡಬೇಕು, ತುಂಬ ಚೆನ್ನಾಗಿ ಗಾಳಿ ಆಡೋ ಏನು ಧೂಳು ಏನು ಬರಬಾರ್ದು, ಆದರೆ ಗಾಳಿ ಆಡಬೇಕು. ಅಂಥ ಒಂದು ಜಾಗದಲ್ಲಿ ಈ ಕೋಳಿನ ನಾವು ನೇತಾಡಿಸ್ಬಿಡಿಸ್ಬೇಕು. ಎಷ್ಟು, ಒಂದು 4-6 ಗಂಟೆ ನಾವು ನೇತಾಡಿಸ್ಬಿಡ್ಬೋದು. ಅವಾಗ ಏನಾಗುತ್ತೆ, ಈ ಮಾಂಸ ಸ್ವಲ್ಪ ಚೇಂಜ್ ಆಗುತ್ತೆ, ಬದಲಾವಣೆ ಏನಾಗುತ್ತೆ. ಅದು ಮಾಂಸ ಖಂಡಗಳು ಏನು ಹೆಂಗಿರ್ತಾವೋ ಜೀವಿತವಾಗಿದ್ದಾಗ, ಒಂದು ಪ್ರಾಣಿ ಅದು ಪಕ್ಷಿ ಆಗಲಿ, ಅದು ಒಂದು ಕೆಲವು ಕ್ರಿಯೆಗಳು ಅದರಲ್ಲಿ ಆಗಿದ್ರೇ ಅದು ಮಾಂಸ ಆಗೋದು. ಆ ಮಾಂಸ ಬಳಸ್ಕೊಳ್ಳೋಕ್ಕೂ ನಾವು ಅದನ್ನು ತಿಂದು ಆನಂದ ಪಡೆಯೋದಕ್ಕೂ ಒಂದು ಅವಕಾಶ ಮಾಡಿಕೊಡ್ತದೆ. ನಾವು ಕಡಿದ ತಕ್ಷಣ ಮಾಡಿದ್ರೆ ಅದು ಇನ್ನೂ ಅದು ಮಸಾಲೆಗಳು ತೊಗೊಳ್ಳಲ್ಲ, ಅದು ತಿನ್ನೋಕ್ಕೂ ಚೆನ್ನಾಗೂ ಇರಲ್ಲ. ಅದರಿಂದ ಏನು ಮಾಡಬೇಕು, ಕೋಳಿ ಮಾಂಸ ಕೋಳಿ ಸಂಸ್ಕರಣೆ ಆದಮೇಲೆ ಕಡಿಮೆ ಪಕ್ಷ 4-6 ಗಂಟೆ ಅದನ್ನು ನಾವು ಅದ್ರ ಪಾಡಿಗೆ ಬಿಡಬೇಕು. ಆಮೇಲೆ ಅದನ್ನು ಪೀಸ್ ಕಟ್ ಮಾಡಿ ಆಮೇಲೆ ನಾವು ಅದನ್ನು ಬಳಸಬೇಕು. ಇದರಲ್ಲಿ ಇನ್ನೊಂದು ಏನಂದರೆ, ಈ ತರಕಾರಿ ಪಲ್ಯ ಮಾಡಿದಂಗೆ ನಾವು ಒಲೆ ಮೇಲೆ ಇಟ್ಟು ಮೇಲೆ ಮಸಾಲೆ ಹಾಕೋದ್ರಿಂದ ಉತ್ತಮ ಯಾವುದಂದರೆ, ಈ ಮಾಂಸ ಚೆನ್ನಾಗಿ ಪೀಸ್ಗಳು ಕಟ್ ಮಾಡಿ ನಾವು ಏನು ಮಸಾಲೆ ಮಾಡಬೇಕು ಅಂತಿದ್ದೀವೋ ಆ ಮಸಾಲ ಆ ಮಾಂಸದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಟ್ಟು ಆಮೇಲೆ ಮಾಡಿದ್ರೆ ಏನಾಗುತ್ತೆ, ಎಷ್ಟೊತ್ತು ಬಿಡಬೇಕಾಗುತ್ತೆ? ಅದೇ ಇವಾಗ 4-6 ಗಂಟೆ ನಾವು ಬಿಟ್ಟಿರ್ತೇವಲ್ಲ, ಒಂದು 2 ಗಂಟೆ ಚೆನ್ನಾಗಿ ನೀರು ಇಳಿಸೋವರೆಗೆ ಬಿಟ್ಟು ಆಮೇಲೆ ಅದನ್ನು ಪೀಸ್ ಮಾಡಿ ಅದನ್ನು ನಾವು ಮಸಾಲೆ ಹಾಕಿ ಒಂದು 2-3 ಗಂಟೆ ಬಿಟ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಸಾಕಷ್ಟು ನಮಗೆ ರುಚಿ ಸಿಗ್ತದೆ. ಸೊ ಇದು ಒಂದಾಗುತ್ತೆ. ಅಂದರೆ ಮುಖ್ಯವಾಗಿ ಏನೇನು ಪದಾರ್ಥಗಳು ತಯಾರಿಸ್ಕೋಬೋದು ಅಂತಾರೆ ನಮ್ಮ ಗ್ರಾಮೀಣ? ಈಗ ಪದಾರ್ಥಗಳು ತಯಾರಿಸ್ಕೊಳ್ಳೋ, ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿದರೆ, ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಪ್ರಶ್ನೆ. ಯಾಕಂದರೆ ಇತ್ತೀಚೆಗೆ ನಾನು ಕಂಡುಬಂದಿದ್ದು ಏನಂದರೆ, ತುಂಬ ಜನ ಹೊಸದಾಗಿ ಮನೆಗಳಲ್ಲಿ ಈ ಮಾಂಸ ಬೆಳೆಸೋದು ಸ್ಟಾರ್ಟ್ ಮಾಡಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನಾಗುತ್ತೆ, ಇವ್ರಿಗೆ ಒಂದು ಏನು ಅವ್ರ ಅನಿಸಿಕೆ ಏನಿರುತ್ತೆ, ನಾನು ಮಾಡೋ ಒಂದು ಪದಾರ್ಥ ತುಂಬ ಚೆನ್ನಾಗಿರಬೇಕು ಅಂಥೇಳಿ ಏನು ಮಾಡ್ತಾರೆ, ಮನೆಯಲ್ಲಿ ಎಷ್ಟು ಮಸಾಲೆಗಳಿದೆಯೋ ಎಲ್ಲ ಮಸಾಲೆಗಳು ಉಯ್ದುಬಿಡ್ತಾರೆ. ಅದರಿಂದ ಏನಾಗುತ್ತೆ, ಅದು ಒಂದು ಪದಾರ್ಥ ಹೋಗಿ ಅದೊಂದು ಕಷಾಯ ಆಗಿರ್ತದೆ. ಒಂದು ನೋಡೋಕ್ಕೂ ಚೆನ್ನಾಗಿರಲ್ಲ, ಎರಡನೇದು ರುಚಿನೂ ಚೆನ್ನಾಗಿರಲ್ಲ. ಅದಕ್ಕೆ ಏನು ಮಾಡಬೇಕು, ನಮ್ಮ ಹತ್ರ ಏನೇನಿದೆಯೋ ಎಲ್ಲ ಹಾಕಬಾರ್ದು. ನಮ್ಮ ಹತ್ರ ಏನೇನಿದೆಯೋ ಆದಷ್ಟು ಕಡಿಮೆ ನಾವು ಮಸಾಲೆ ಹಾಕಬೇಕು. ಈಗ ನಾನು ನೋಡ್ದಂಗೆ ಈ ಖಾರದ ಪುಡಿಯಷ್ಟು ಮೆಣಸು ಈ ಕೊತ್ತಂಬರಿ ಎಲ್ಲನೂ ಹಾಕೋದು ಬೇಡ. ನಾವೇನು ಮಾಡ್ಬೋದು, ಒಂದೊಂದು ದಿನ ಒಂದೊಂದು ಸಲ ಮಾಡಿದಾಗ ಒಂದೊಂದು ನಾವು ಮಸಾಲೆ ಹಾಕಿದ್ರೆ ಏನಾಗುತ್ತೆ, ನಾವು ಮಾಡೋ ಪದಾರ್ಥಗಳದ್ದು ಏನೇನೋ ಅದರಲ್ಲಿ ಇದು ಬದಲಾವಣೆ ಬರುತ್ತೆ, ರುಚಿಗಳು ಚೇಂಜ್ ಆಗುತ್ತೆ. ನಮಗೂ ಅದೇ ಅಭ್ಯಾಸ ಆಗಲ್ಲ, ಬೇರೆ ಬೇರೆ ಥರ ನಾವು ತಿಂದು ನಮಗೇನಾಗುತ್ತೆ, ನಾವು ನಮಗೂ ಖುಷಿ ಆಗುತ್ತೆ. ನಾವು ಯಾರಿಗೆ ಬಳಸ್ತೀವೋ ಅವರು ತುಂಬ ರುಚಿಯಾಗಿ ಅವರು ತುಂಬ ಖುಷಿಯಾಗಿ ತಿಂತಾರೆ. ಸೊ ಅದರಿಂದ ನಾವೇನು ಮಾಡಬೇಕು, ಏನೇ ಪದಾರ್ಥ ಮಾಡಿದಾಗ ನಾವೇನು ಮಾಡಬೇಕಂದ್ರೆ, ನಮ್ಮಲ್ಲಿ ಮಾಡಿದಾಗ ಒಂದು ಸಾರು ಮಾಡ್ತೀವಿ, ಎರಡನೇದು ಒಂಥರ ಫ್ರೈ ಮಾಡ್ತೀವಿ, ಮೂರನೇದು ಒಂದು ಅನ್ನ ಮಿಕ್ಸ್ ಮಾಡಿಬಿಟ್ಟು ಬಿರಿಯಾನಿ ಅಂತ ಮಾಡ್ತೀವಿ. ಇದಕ್ಕಾಗಿ ನಾವೇನು ಮಾಡಬೇಕಂದ್ರೆ, ಇದಕ್ಕೆ ಏನು ಮಾಡಬೇಕು, ಯಾವ ನಾವು ಕಾರ್ಯಕ್ರಮ ಏನಿಟ್ಟಿದ್ವೋ ಆ ಥರ ನಾವು ಮಾಂಸ ತರಬೇಕು. ಹೆಂಗೆ, ಯಾವ ಮಾಂಸ ಬಲ್ತಿದೆಯೋ ಆ ಮಾಂಸದಲ್ಲಿ ನಾವು ಸಾರು ಮಾಡಬೇಕು ಅಥವಾ ಬಿರಿಯಾನಿ ಮಾಡಬೇಕು. ಬಲ್ತಿರೋ ಮಾಂಸದಲ್ಲಿ ಏನೇ ಕಾರಣಕ್ಕೂ ನಾವು ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಅದೇ ತುಂಬ ಎಳೆ ಮಾಂಸದಲ್ಲಿ ನಾವು ಸಾರು ಮಾಡಬಾರ್ದು, ಬಿರಿಯಾನಿ ಮಾಡಬಾರ್ದು. ಯಾಕೆ, ಅದೆಲ್ಲ ತುಂಬ ಪುಡಿ ಪುಡಿಯಾಗಿ ಒಡೆದೋಗಿ ನಮ್ಮ ಕೈಗೆ ಮಾಂಸನೇ ಸಿಗಲ್ಲ. ಬಿರಿಯಾನಿನಲ್ಲಿ ಅನ್ನ ತಿನ್ನಂಗಾಗತ್ತೆ ಬರೀ. ಅದೇ ಅದು ಏನು ಅನ್ನ ಅನ್ನ ಅನ್ನದಲ್ಲಿ ಮಾಂಸ ಎಲ್ಲ ಪೀಸ್ ಪೀಸಾಗಿ ಹೋಗಿಬಿಟ್ಟಿರುತ್ತೆ, ನಾವು ಅದನ್ನ ನಾವು ಹುಡುಕ್ಬೇಕಾಗತ್ತೆ. ಬರೀ ಮೂಳೆಗಳು ಸಿಗ್ತವೆ, ಮಾಂಸ ಸಿಗಲ್ಲ. ಅದರಿಂದ ಫಸ್ಟ್ ನಾವೇನು ಮಾಡಬೇಕು, ನಾವು ಏನೋ ಫ್ರೈ ಮಾಡಬೇಕು, ಕಬಾಬ್ ಮಾಡಬೇಕಪ್ಪ ಇಲ್ಲ ರೋಸ್ಟ್ ಮಾಡಬೇಕಪ್ಪ ಅಂತ ನಾವು ಯಾವಾಗ ಮಾಡ್ತೀವೋ ಅವಾಗ ಏನು ಮಾಡಬೇಕು, ತುಂಬ ಎಳೆ ಮಾಂಸ ಬ್ರಾಯ್ಲರ್ದು ತೊಗೊಂಬಂದಿರಬೇಕು. ಅದು ಎಷ್ಟು ಚೆನ್ನಾಗಿರ್ತದಂದರೆ ಅದು ತುಂಬ ಸಾಫ್ಟಾಗಿರೋದು ಏನಾಗುತ್ತೆ, ನಾವು ಅದು ನೀವು ಎಣ್ಣೆ ಹಾಕಿಬಿಟ್ಟು ನಾವು ಕರೆದಾಗ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ತಿನ್ನೋಕ್ಕೆ ನಮಗೆ ತುಂಬ ಆನಂದವಾಗಿರುತ್ತೆ, ರುಚಿಯಾಗಿರುತ್ತೆ. ಅದೇ ಸ್ವಲ್ಪ ಬಲ್ತಿರೋದು, ಸ್ವಲ್ಪ ದಪ್ಪ ದಪ್ಪಗಿರೋ ಪೀಸುಗಳು ನಾವೇನು ಮಾಡಬೇಕು, ಅದನ್ನು ನಾವು ಸಾರು ಮಾಡಬೇಕು ಅಥವಾ ಬಿರಿಯಾನಿ ಮಾಡಬೇಕು. ಆವಾಗ ಏನಾಗುತ್ತೆ, ನಮಗೆ ಮಾಡೋಕ್ಕೂ ಅದು ತುಂಬ ಅನುಕೂಲವಾಗಿರುತ್ತೆ, ಆಮೇಲೆ ಅದು ರುಚಿಕರವಾಗೂ ಇರುತ್ತೆ. ಒಂದು ಎರಡನೇದು ಏನು ಮಾಡಬೇಕು, ಈ ಮಾಂಸ ತಯಾರಿಕೆ ಮಾಡಿದಾಗ ಯಾವಾಗಲೂ ನಾವು ಸ್ವಲ್ಪ ಮಟ್ಟಕ್ಕೆ ಏನು ಮಾಡಬೇಕು, ಈ ಶುಂಠಿ ಮತ್ತು ಈ ಬೆಳ್ಳುಳ್ಳಿ ಇದನ್ನ ಒಂದು ಮಸಾಲ ಪೇಸ್ಟ್ ಥರ ಮಾಡಿಬಿಟ್ಟು ಇದು ಒಂದು ಹಾಕಲೇಬೇಕು. ಆಯಿತಾ, ಇದ್ರ ಜೊತೆಗೆ ನಾವು ಏನು ಮಾಡಬೇಕು, ಈರುಳ್ಳಿ ಸ್ವಲ್ಪ ಹಚ್ಚಿ ಹಾಕ್ಬೋದು, ಆಮೇಲೆ ಸ್ವಲ್ಪ ಉಪ್ಪು ಖಾರ ಮಾಡಿಕೊಂಡ್ರೆ ಇಷ್ಟಕ್ಕೆ ಮುಗ್ದೈತು. ಇದರಲ್ಲಿ ನಾವು ಏನನ್ಕೊಂತೀವಿ, ಒಂದು ಸಾರು ಮಾಡಬೇಕಾದ್ರೆ ಒಂದು ಎರಡು ತೆಂಗಿನಕಾಯಿ ರುಬ್ಬೇಕಲ್ಲಪ್ಪ, ಅದು ಅಷ್ಟೊಂದು ಆ ಮಸಾಲ ಈ ಮಸಾಲ ಇದೆಲ್ಲ ಬೇಕಾಗಿಲ್ಲ. ಬರೀ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ನೀವು ಏನು ಮಾಡ್ತಿರೋ ಅದೇ ನೀವು ನಿಮ್ಮ ಕಲ್ಪನೆಯಲ್ಲಿ ಏನು ಬರುತ್ತೋ ಅದನ್ನು ನೀವು ಅದು ಮಾಡ್ಕೊಬೇಕು. ಇದರಲ್ಲಿ ಮುಖ್ಯವಾದದ್ದು ಏನಂದರೆ, ಈ ಏನೇ ಸಾರು ಮಾಡ್ತಿರೋ ಈಗ ಏನೋ ಫ್ರೈ ಮಾಡ್ತಿರೋ ನೋಡೋಕ್ಕೂ ಚೆನ್ನಾಗಿರಬೇಕು. ನೋಡೋಕೆ ಚೆನ್ನಾಗಿದ್ದರೆ ಮಾತ್ರನೇ ಜನ ತಿನ್ನೋಕ್ಕೆ ಇಷ್ಟಪಡೋದು. ಅದರಿಂದ ನೀವೇನು ಮಾಡಬೇಕು, ಸ್ವಲ್ಪ ಕೆಂಪು ಮೆಣಸಿನಕಾಯಿದು ನೀವು ಪೌಡರ್ ಹಾಕಿದ್ರೆ ಇಲ್ಲ ಪೇಸ್ಟ್ ಮಸಾಲ ಹಾಕಿದ್ರೆ ಏನಾಗುತ್ತೆ, ಈ ಸಾರು ಮಾಡೋದಾಗಲಿ ಫ್ರೈ ಮಾಡೋದಾಗಲಿ ಕೆಂಪು ಕೆಂಪಿರುತ್ತೆ. ಈಗ ನೀವು ಮೆಣಸು ಹಾಕಿದ್ರೆ ಅದು ಸ್ವಲ್ಪ ಕಪ್ಪು ಕಪ್ಪಾಗಿರುತ್ತೆ. ಈಗ ನೀವು ಸ್ವಲ್ಪ ಈ ಅರಿಶಿನ ಜಾಸ್ತಿ ಹಾಕಿದ್ರೆ ಅದು ಸ್ವಲ್ಪ ಅರಿಶಿನದ ಕಲರ್ ಆಗಿ ಬರುತ್ತೆ. ಈಗ ನಾನು ಹೇಳಿದ ರೀತಿಯಲ್ಲಿ ಏನಾಯಿತು, ಒಂದು ನಾಲ್ಕು ಥರ ಆಗೈತು. ನೀವು ಇದು ಹಸಿ ಮೆಣಸಿನಕಾಯಿ ಹಾಕಿದ್ರೆ ಅದು ಸ್ವಲ್ಪ ಹಸಿರು ಹಸಿರಾಗಿ ಬರುತ್ತೆ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಒಂಥರ ಬರುತ್ತೆ. ಸೊ ಈ ಥರ ಏನು ಮಾಡಬೇಕು, ಒಂದೊಂದು ಸಲ ಮಾಡಿದಾಗ ಒಂದ್ಸಲ ಕೆಂಪು ಕಲರಲ್ಲಿ ಬರಬೇಕು, ಇನ್ನೊಂದ್ಸಲ ಹಸಿರು ಕಲರ್ ಬರಬೇಕು, ಇನ್ನೊಂದ್ಸಲ ಬೇರೆ ಕಲರಲ್ಲಿ ಬರಬೇಕು. ಈ ಥರ ನಾವು ಮಾಡಿದ್ರೆ ನೀವು ಏನೇನು ಬೇರೆ ಬೇರೆ ಮಾಡಿದ್ದೀರಾ ಅಂತ ಗೊತ್ತಾಗ್ತದೆ. ಒಂದು ಎರಡನೇದು ಏನು ಮಾಡಬೇಕು, ಇದರಲ್ಲಿ ಪೀಸ್ಗಳು ಮಾಡಿದಾಗ ಪೀಸ್ಗಳು ತುಂಬ ಸಣ್ಣ ಸಣ್ಣಕ್ಕೆ ಮಾಡ್ತೀರ, ಇದು ಮಾಡಬಾರ್ದು. ಯಾಕಂದರೆ ಈ ಕೋಳಿ ಮಾಂಸದಲ್ಲಿ ಆ ಮೂಳೆಗಳಿರೋದು ತುಂಬಾ ಮೆತುವು, ಅದರಲ್ಲಿ ಏನಾಗುತ್ತೆ, ನೀವು ಸಣ್ಣ ಸಣ್ಣ ಪೀಸ್ಗಳು ಮಾಡಿದಾಗ ಅದರದ್ದು ಆ ಮೂಳೆಗಳೆಲ್ಲ ತುಂಬ ಚೂಪಾಗಿರುತ್ತದೆ. ಈಗ ನಾವು ತಿಂದಾಗ ಏನಾಗುತ್ತೆ, ನಾವು ಕೋಳಿ ತಿಂತಾ ಇದ್ವಾ ಮೀನು ತಿಂತಾ ಇದ್ವಾ ಅಂತ ನಮಗೆ ಅನುಮಾನ ಬರುತ್ತೆ, ಚುಚ್ತಾ ಇರುತ್ತೆ. ಅದು ಏನು ತಿಂದಾಗ ಬಾಯಲ್ಲಿ ಬೆರಳಾಕಿ ಅದೆಲ್ಲ ತೆಗೆಯೋದು ಆ ಥರ ಇರಬಾರ್ದು. ಈ ನಾವು ಸಂಸ್ಕರಣೆ ಮಾಡೋ ಟೈಮಲ್ಲಿ ಏನು ಮಾಡಬೇಕು, ಈ ಪೀಸ್ಗಳು ಮಾಡಿದಾಗ ಈ ಜಾಯಿಂಟ್ಸಲ್ಲಿ ಎರಡು ಮೂಳೆಗಳು ಜಾಯಿನ್ ಆಗ್ತದಲ್ಲ ಸೇರ್ತದಲ್ಲ, ಅಲ್ಲಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಪೀಸ್ಗಳು ಸ್ವಲ್ಪ ನಾವು ಏನೇನೋ ಚೇಂಜ್ ನಾವು ಬದಲಾವಣೆ ತಂದಿದ್ವಿ ಮಧ್ಯಮ ಗಾತ್ರದಲ್ಲಿ ಇರಬೇಕು, ಅದರಲ್ಲಿ ಏನಾರಬೇಕು ನಾವು ಪೀಸ್ಗಳು ಮಾಡಿದಾಗ ಎರಡು ಮೂಳೆಗಳು ಮಧ್ಯ ಕಟ್ ಮಾಡಿದ್ರೆ ಏನಾಗುತ್ತೆ, ಮೂಳೆಗಳು ಯಾವತ್ತೂ ಅದು ಪೀಸ್ ಪೀಸ್ ಆಗಲ್ಲ, ಚೂರಾಗಿರಲ್ಲ, ನಮಗೆ ಚುಚ್ಚಲ್ಲ. ಸೊ ಹಂಗಾಗಿ ನಾವೇನು ಮಾಡಬೇಕು, ಪೀಸ್ಗಳು ದಪ್ಪ ಮಾಡೋಕ್ಕೆ ಫಸ್ಟ್ ಅದು ಕಲ್ತ್ಕೊಬೇಕು. ಎರಡನೇದು ಈ ಥರ ನಮ್ಮ ವಿಧಾನಗಳಲ್ಲಿ ಸ್ವಲ್ಪ ಒಂದು ಸುಮಾರು ಬದಲಾವಣೆಗಳು ತಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಈಗ ಹೇಳ್ತೀನಲ್ಲ, ಒಂದು ಸಾರು ಮಾಡಬೇಕಾದ್ರೆ ನಾವು ಕೊಬ್ಬರಿನೋ ತೆಂಗಿನಕಾಯಿನೋ ಹಾಕೋ ಅವಶ್ಯಕತೆಯೇ ಇಲ್ಲ, ಬರೀ ಟೊಮ್ಯಾಟೋಗಳು ಸಿಗ್ತವೆ, ಟೊಮ್ಯಾಟೋ ಜ್ಯೂಸಲ್ಲೇ ನಾವು ಏನು ಮಾಡ್ಬೋದು, ನಾವು ಚೆನ್ನಾಗಿ ಒಂದು ಅಡುಗೆ ಮಾಡಿಬಿಡ್ಬೋದು. ಸೊ ನಾವು ಬೇಕಾಗಿದ್ದರೆ ಒಂದೊಂದು ಪದಾರ್ಥಗಳಲ್ಲಿ ಒಂದೊಂದು ಸಮಯದಲ್ಲಿ ನಾವು ತೆಂಗಿನಕಾಯಿ ಹಾಕ್ಬೋದು, ಇಲ್ಲದೆ ತೆಂಗಿನಕಾಯಿ ಇಲ್ಲದೂ ಮಾಡ್ಬೋದು. ಈ ಥರ ನೀವೇನು ಮಾಡಬೇಕು, ನೀವು ಮಾಡಿ ನೀವೇ ಕಲಿತು ನೀವು ಬೇರೆಯವ್ರಿಗೆ ನೀವು ಕಲಿಸ್ಕೊಡ್ಬೇಕು. ಇದರಲ್ಲಿ ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನು ವಿಧಾನಗಳಿಲ್ಲ. ನಿಮ್ಮ ಕಲ್ಪನೆ, ನಿಮ್ಮ ಐಡಿಯಾ ಏನಿರುತ್ತೋ ಅದನ್ನು ನೀವು ಬಳಸ್ಕೊಂಡ್ರೆ, ನಿಮ್ಮ ಒಂದೊಂದು ಸಲ ಮಾಡಿದಾಗ ಅದು ಏನೇನು ಮಾಡಿದ್ದೀರಾ ಅಂತ ಮಾಡಿದ್ರೆ ಇನ್ನು ಮತ್ತೆ ಇನ್ನೊಂದು ಸಲ ಮಾಡಿದಾಗ ನೀವು ಅದನ್ನು ಮಾಡ್ಕೊಬೋದು. ಬೇರೆ ಬೇರೆ ಪದಾರ್ಥಗಳು ಈಗ ಚಿಕನ್ ಸಮೋಸ ಅಂತ ಮಾಡ್ತಾರೆ. ಹೌದು, ಈಗ ಚಿಕನ್ ಸಮೋಸ ಈಗ ಏನಾಗುತ್ತೆ, ನಾನು ಎಲ್ಲರಿಗೂ ಏನು ಹೇಳೋದಂದರೆ, ಯಾವುದೇ ಒಂದು ಸಣ್ಣ ಗ್ರಾಮ ಇದ್ರೆ ಏನಾಗುತ್ತೆ, ಅಲ್ಲಿ ಒಂದು ಒಂದು ಬೋಂಡ ಇಡ್ಲಿ ವಡೆ ಮಾಡೋ ಇದ್ದೇ ಇರ್ತದೆ. ಆ ಒಂದು ಬೋಂಡ ವಡೆ ಮಾಡಿದಾಗ ಅದರಲ್ಲಿ ಒಂದು ಚೂರು ಮಾಂಸ ಸೇರಿಸಿದ್ರೆ ಅದ್ರ ವಡೆ ಆ ಬೋಂಡ ಹೆಸರು ಏನು ಬರುತ್ತೆ, ಮಾಂಸದ ವಡೆ, ಮಾಂಸದ ಬೋಂಡ ಅಂತ ಬರುತ್ತೆ. ಆ ಥರ ನೀವೇನು ಮಾಡಬೇಕು, ನೀವು ಪಲ್ಯ ಮಾಡಿದ್ರೆ ಅದರಲ್ಲೂ ಸ್ವಲ್ಪ ಈ ಮಾಂಸ ಹಾಕಬಾರ್ದು, ಈ ಇದು ವಡೆ ಮಾಡಿದ್ರೆ ಅದರಲ್ಲೂ ಸ್ವಲ್ಪ ಮಾಡ್ಬೋದು. ಅಥವಾ ನೀವು ದೋಸೆ ಮಾಡ್ತೀರಾ, ದೋಸೆ ಮಸಾಲ ದೋಸೆ ಅಂತ ಮಾಡಿ ಅದರಲ್ಲಿ ಆಲೂಗಡ್ಡೆ ಪಲ್ಯ ಇಡೋದು, ಅದರಲ್ಲಿ ಮಾಂಸದ ಪಲ್ಯ ಇಟ್ಟರೆ ಅದು ಒಂದು ಮಸಾಲ ದೋಸೆ ಆಗುತ್ತಲ್ಲ, ಮಾಂಸದ ಮಸಾಲ ದೋಸೆ ಅಂತ ಮಾಡಬಹುದು. ಇದೇನು ನೀವು ಹೆಂಗೆ ನೀವು ಕಲ್ಪನೆ ಮಾಡ್ತಿರೋ ಅದರಲ್ಲಿ ಮಾಡಬೇಕಾಗಿರೋದು. ಈಗ ಸಮೋಸ ಅಂತ ಮಾಡ್ತಾರೆ, ಎಲ್ಲ ಈರುಳ್ಳಿ ಸಮೋಸ ಮಾಡ್ತಾರೆ, ಈರುಳ್ಳಿ ಜೊತೆ ಒಂದು ಚೂರು ಮಾಂಸ ಹಾಕಿದ್ರೆ ಏನಾಗುತ್ತೆ, ಮಾಂಸದ ಸಮೋಸ ಅಂತ ಆಗುತ್ತೆ. ಈಗ ಮಾಂಸ ಈಗ ನೀವು ಕೇಳಿದರೆ ಆಗಲೇ, ಈಗ ಈ ಮೊಟ್ಟೆ ಎಲ್ಲ ಇಟ್ಟು ಕೋಳಿಗಳನ್ನ ಯದ್ಯಂಗಪ್ಪ ಮಾಂಸ ಗಟ್ಟಿಯಾಗಿರುತ್ತೆ ಏನು ಮಾಡಬೇಕಂತ, ಅದಕ್ಕೆ ತುಂಬ ಈಜಿ ವಿಧಾನ ಏನಂದರೆ, ಆ ಮೂಳೆ ಎಲ್ಲ ತೆಗೆದು ಮಾಂಸನ ಏನು ಮಾಡಬೇಕು, ಚೆನ್ನಾಗಿ ರುಬ್ಬಿ ಅದನ್ನು ಒಂದು ಪೇಸ್ಟ್ ಮಾಡ್ಕೊಂಬಿಡ್ಬೇಕು. ಅದರಲ್ಲಿ ನಾವು ಏನು ಮಾಡ್ಬೋದು, ವಡೆ ಥರ ಸುಡ್ಬೋದು. ಆವಾಗ ಏನಾಗುತ್ತೆ, ಆ ಮಾಂಸ ಗಟ್ಟಿ ಇರಲ್ಲ, ಯಾಕೆ ನಾವು ಸಣ್ಣ ಪೀಸ್ ಹೊಡೆದು ಚೆನ್ನಾಗಿ ರುಬ್ಬಿಟ್ಟಿರ್ತಿರಲ್ಲ, ಅದು ತುಂಬ ಚೆನ್ನಾಗಿ ನಾವು ತೊಗೊಬೋದು. ಈಗ ನಾವು ಹುರುಗಾಳಿರಲಿ ಅಥವಾ ನಾವು ಬೇರೆ ಬೇಳೆಗಳಾಕಿ ನಾವು ಈಗ ಮಸಾಲ ವಡೆ ಮಾಡ್ತೀವಲ್ಲ, ಅದೇ ಮಸಾಲ ಹಾಕಿ ಅದರಲ್ಲಿ ಈ ಮಾಂಸ ಸೇರಿಸ್ಬಿಟ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದು ಇನ್ನೊಂದು ಮುಖ್ಯವಾಗಿ ಈಗ ಕೋಳಿ ಜ್ವರದ ಬಗ್ಗೆ ನಾವು ಕೇಳ್ತಾ ಇದ್ವಿ ಹಿಂದೆ. ಈ ಕೋಳಿ ಜ್ವರ ಕೂಡ ಮನುಷ್ಯರಿಗೆ ಬರ್ಬೋದು ಅಂತ ಕೇಳಿದ್ವಿ ನಾವು. ಅಂದರೆ ಹೇಗೆ ಅಡುಗೆ ಮಾಡಬೇಕಾಗತ್ತೆ ಅಂದರೆ ಕೋಳಿ ಮಾಂಸದಿಂದ ನಮ್ಗೆ ಹರಡ್ತೇವೆ. ಈಗ ಜ್ವರ, ಈ ಕೋಳಿ ಜ್ವರ ಅಂತ ಎಲ್ಲ ಹೇಳ್ತೀವಲ್ಲ, ಈಗ ಫ್ಲೂ ಅಂತ ಹೇಳ್ತೀವಿ. ಫ್ಲೂ ಅನ್ನೋದೇನು, ಜೀವಂತವಾಗಿರೋ ಎಲ್ಲ ಪ್ರಾಣಿಗಳಿಗೂ ಬರುತ್ತೆ, ಅದು ಮನುಷ್ಯನ ಸೇರಿಸ್ಕೊಂಡು ಎಲ್ಲರಿಗೂ ಬರೋದು ಅದು. ಅದರಲ್ಲಿ ಏನಾಗುತ್ತೆ, ಫ್ಲೂ ಅಂತ ಬಂದಾಗ ಮೂಗು ಸೋರ್ತಾ ಇರುತ್ತೆ. ಈಗ ಮೂಗು ಸೋರ್ತಾ ಇದ್ರೆ ಒಂದು ಒಬ್ಬರಿಂದ ಇನ್ನೊಬ್ಬರಿಗೆ ಅದರಿಂದನೇ ಅದು ಹರಡೋದು. ಅದೇ ಥರ ಕೋಳಿ ಜ್ವರ ಬಂದಾಗಲೂ ಅದೇನಾಗುತ್ತೆ, ಜೀವಂತವಾಗಿರೋ ಕೋಳಿಯಿಂದಾನೇ ಇನ್ನೊಂದು ಕೋಳಿಗೆ ಅಥವಾ ಇನ್ನೊಂದು ಮನುಷ್ಯನಿಗೆ ಅದು ಬರೋಕ್ಕೆ ಸಾಧ್ಯ. ಅದಾಗ ಏನಾಗುತ್ತೆ, ಕೋಳಿ ಫಾರಮಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ, ಕೋಳಿ ಫಾರಂ ಪಕ್ಕದಲ್ಲಿ ಯಾರಿದ್ದಾರೋ, ಆ ಕೋಳಿ ಯಾವುದು ಶ್ವಾಸ ಮಾಡ್ತಾ ಇದೆಯೋ, ಆ ಗಾಳಿನ ಇವರು ಶ್ವಾಸ ಮಾಡ್ತಾರೋ, ಅವ್ರಿಗೆ ಮಾತ್ರ ಇವರು ಬರೋಕ್ಕೆ ಸಾಧ್ಯ. ಕೋಳಿ ಸಂಸ್ಕರಣೆ ಆದಮೇಲೆ ಈ ಒಂದು ವೈರಸ್ಗಳೆಲ್ಲ ಯಾವುದು ಇರಲ್ಲ, ಅದು ನಾವು ಹಾಕೋ ಮಸಾಲದಲ್ಲಿ ಯಾವ ವೈರಸ್ ಆಗಲಿ ಯಾವ ಬ್ಯಾಕ್ಟೀರಿಯಾ ಆಗಲಿ ಉಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಸಾರು ಇಂಥದ್ದೇ ಹೆಚ್ಚು ಮಾಡೋದು, ಕುದಿಸ್ತಾರೆ. ಹೌದು ಹೌದು, ಈ ನಾವು ಕುದಿಸ್ತೀವಲ್ಲ ಅದರಲ್ಲಿ ಆ ಉಷ್ಣಾಂಶತಕ್ಕೆ ಇವು ಯಾರು ಉಳಿಯಲ್ಲ, ಎಲ್ಲ ಹೋಗ್ಬಿಟ್ಟಿರ್ತಾರೆ. ಮತ್ತೆ ಕೆಲವರು ಪ್ರೆಷರ್ ಕುಕ್ಕರ್ನಲ್ಲಿ ಹಾಕಿ ಕುದಿಸ್, ಅದೇ ಅದು ಯಾವುದು ಈ ಬಲ್ತಿರೋ ಮಾಂಸ ಇರ್ತದಲ್ಲ ಅದನ್ನ ಪ್ರೆಷರ್ ಕುಕ್ಕರಲ್ಲಿ ಹಾಕಿ ಮಾಡ್ತಾರೆ, ಅದರಲ್ಲಿ ಏನಾಗುತ್ತೆ, ಏನೇನೋ ಇರೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಹೋಗ್ಬಿಡ್ತದೆ. ಆದ್ದರಿಂದ ಈ ಕೋಳಿ ಮಾಂಸದಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ಈ ಕೋಳಿ ಮಾಂಸವನ್ನು ಬಳಸ್ಕೊಂಡು ನಮ್ಮ ರೈತ ಮಹಿಳೆಯರು ಮನೆ ಮಟ್ಟದಲ್ಲಿ ಯಾವ್ಯಾವ ಪದಾರ್ಥಗಳನ್ನು ತಯಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನಿಷ್ಟೆಲ್ಲ ಕೇಳಿದೆ. ತುಂಬ ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟ್ರೆ, ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೋಳಿ ಮಾಂಸದ ಪೌಷ್ಟಿಕತೆ ಮತ್ತು ವಿವಿಧ ತಿನಿಸು ತಯಾರಿಕೆ ಕುರಿತು ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ನದೀಮ್ ಫೈರೋಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ರೇಷ್ಮೆ ಹುಳುಗಳಲ್ಲಿ ಬೇಸಿಗೆಯಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ತಲಘಟಪುರದ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿ ಡಾ ಶಾರದಮ್ಮ ಅವರೊಂದಿಗೆ ಸಂದರ್ಶನ. ಆ ನಂತರ ಕೃಷಿ ಮಾಹಿತಿ ಆಲಿಸುವಿರಿ. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿ ರಂಗ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ರಂಗ ಕೇಳಿದಿರಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ ಟಿಆರ್ ಅನಂತರಾಮು ಅವರಿಂದ. 6:51 ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 to 7:34, ಅನಂತರ 7:45 to 8:00 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಹೊಸಪೇಟೆಯ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿಗಳು. ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 9:05 ಇಂಗ್ಲಿಷ್ನಲ್ಲಿ ಭಾಷಣ, ಮೆಂಟರಿಂಗ್ ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್ ಚಿಲ್ಡ್ರನ್. ಮಾತನಾಡುತ್ತಾರೆ ಡಾ ಅನಿತಾ ಕುರುಪ್. 9:15 ಯುವವಾಣಿಯಲ್ಲಿ ರೋಲ್ ಆಫ್ ಯೂತ್ ಇನ್ ನೇಷನ್ ಬಿಲ್ಡಿಂಗ್. ಮಾತನಾಡುತ್ತಾರೆ ಬಿಟೆಕ್ ವಿದ್ಯಾರ್ಥಿಯಾದ ಕೆ ಅನಂತ ಪ್ರಹ್ಲಾದ್. 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಅವರ ಕೊಳಲು ವಾದನವನ್ನು ಆಲಿಸುವಿರಿ. ವಯಲಿನ್ ಎಚ್ಎಂ ಸ್ಮಿತಾ, ಮೃದಂಗ ವಿದ್ವಾನ್ ಎಚ್ಎಸ್ ಸುಧೀಂದ್ರ, ಘಟ ವಿ ರಂಗನಾಥ್ ಚಕ್ರವರ್ತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:00 ಚಿತ್ರಗೀತೆಗಳನ್ನು ಆಲಿಸುವಿರಿ.